ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಜಾನುವಾರುಗಳ ಒಂದು ನಿರ್ವಹಣೆ ಯಾವ ರೀತಿ ಮಾಡಬೇಕು, ಏನೇನು ಒಂದು ಎಚ್ಚರಿಕೆ ಕ್ರಮಗಳನ್ನು ಕಾಳಜಿ ಕ್ರಮಗಳನ್ನು ತಗೋಬೇಕಾಗತ್ತೆ, ಮುಂಜಾಗ್ರತೆಯನ್ನು ಬೇಸಿಗೆಯಲ್ಲಿ ವಿಶೇಷವಾಗಿ ಜಾನುವಾರುಗಳ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಡಿ ಶ್ರೀನಿವಾಸ ಮೂರ್ತಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಡೋಂಥ. ನಮಸ್ಕಾರ ಶ್ರೀನಿವಾಸ ಮೂರ್ತಿ ಅವರು. ನಮಸ್ಕಾರ. ಹೇಳಿ ಸರ್, ಮೊದಲನೇದಾಗಿ ಹೇಳಿ, ಬೇಸಿಗೆ ಅಂದ ತಕ್ಷಣ ಪ್ರಮುಖವಾಗಿ ತಾವು ರೈತರಿಗೆ ಏನು ಸಲಹೆಯನ್ನು ಕೊಡ್ತೀರಿ, ಜಾನುವಾರು ಸಾಕಾಣಿಕೆದಾರರಿಗೆ ವಿಶೇಷವಾಗಿ ಏನು ಕೊಡ್ತೀರಿ ಅವರು ಮುನ್ನೆಚ್ಚರಿಕೆಯಾಗಿ? ಬೇಸಿಗೆ ಅಂದ ತಕ್ಷಣ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ವಾತಾವರಣ ಬಹಳ ಬಿಸಿಯಾಗಿರ್ತದೆ, ಹೀಗಾಗಿ ಎಲ್ಲ ರೀತಿಯ ಜಾನುವಾರುಗಳನ್ನು ಬೇಸಿಗೆ ಕಾಲದಲ್ಲಿ ಅವನ್ನ ಸರಿಯಾಗಿ ನಾವು ನೋಡಿಕೊಂಡ್ರೆ ಅದರಿಂದ ಉತ್ಪಾದನೆಗಳನ್ನು ನಾವು ಕಡಿಮೆ ಆಗೋದನ್ನು ತಪ್ಪಿಸ್ಬೋದು. ಹಾಲು ಉತ್ಪಾದನೆ ಆಗಲಿ, ಕುರಿ ಮೇಕೆಗಳ ಸಾಕಾಣಿಕೆ ಇರಲಿ, ಇವುಗಳಿಗೆ ಬೇಸಿಗೆಯಲ್ಲಿ ಒತ್ತಡ ಇರೋದರಿಂದ ಸರಿಯಾದ ವಾತಾವರಣ ಕೊಟ್ಟು ಅದನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಈಗ ಬೇಸಿಗೆಯಲ್ಲಿ ಮುಖ್ಯವಾಗಿ ಜಾನುವಾರುಗಳಿಗೆ ಆಗ್ತಕ್ಕಂಥ ಸಮಸ್ಯೆಗಳೇನು ಬರ್ತವೆ? ಮುಖ್ಯವಾಗಿ ನಾವು ಬೇಸಿಗೆಯಲ್ಲಿ ಒತ್ತಡದ ಲಕ್ಷಣಗಳನ್ನು ಕಾಣ್ತೀವಿ. ಅದರಲ್ಲಿ ನೀವು ನೋಡ್ಬೋದು, ಆಕಳುಗಳು ಅಥವಾ ಕುರಿ ಮೇಕೆಗಳು ಬೇಸಿಗೆ ಒಂದು ಸ್ವಲ್ಪ ವಾತಾವರಣದಲ್ಲಿ ಬಿಸಿಲು ಜಾಸ್ತಿ ಆದಂಗೆಲ್ಲ ನಾಲಿಗೆ ಹೊರ ಚಾಸ್ತವೆ, ತೇಕೋದು ಕಾಣ್ತದೆ ನಿಮಗೆ, ಉಸಿರಾಟ ಸ್ವಲ್ಪ ಹೊಟ್ಟೆ ಜಾಸ್ತಿ ಎತ್ತಾಕೋದು ನೋಡ್ತೀವಿ. ಇದರಿಂದ ಏನಾಗ್ತದೆ, ಮನುಷ್ಯರಲ್ಲಿ ನಾವು ನೋಡ್ತೀವಿ, ನಾವು ಬೇಸಿಗೆ ಕಾಲದಲ್ಲಿ ಜಾಸ್ತಿ ನೀರು ಕುಡಿತಾನೆ ಇರ್ತೀವಿ, ಊಟ ಕಡಿಮೆ ಆಗ್ತದೆ, ನೀರು ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಮೇವು ತಿನ್ನೋದು ಕೂಡ ಈ ನಮ್ಮ ಪ್ರಾಣಿಗಳಲ್ಲಿ ಜಾನುವಾರುಗಳು ಕೂಡ ಕಡಿಮೆ ಆಗ್ತದೆ. ಮುಖ್ಯವಾಗಿ ಹಾಲು, ಈ ಹೈನುಗಾರಿಕೆಯನ್ನು ತೊಡಗಿರ್ತಾರಲ್ಲ ಅವರು ಮಾತ್ರ ಈ ಬೇಸಿಗೆಯಲ್ಲಿ ಹೈನುಗಾರಿಕೆ ಒಂದು ಈ ಜಾನುವಾರುಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ. ಯಾಕಂದ್ರೆ ಹಾಲಿನ ಪ್ರಮಾಣ ಕಡಿಮೆ ಆಗಿಬಿಡ್ತದೆ ನಿಮಗೆ ಬೇಸಿಗೆ ಒತ್ತಡದಿಂದ. ಅವಕ್ಕೆ ನಾವು ಯಾವ ರೀತಿಯ ಒಂದು ತಂಪಾದ ಒಂದು ನಿರ್ವಹಣೆ ಮಾಡಿ ಅದರಿಂದಾಗಿ ಹಾಲಿನ ಉತ್ಪಾದನೆ ನಾವು ಅದೇ ರೀತಿಯಾಗಿ ನಾವು ಮೇಂಟೈನ್ ಮಾಡಬಹುದು. ಇದು ಮುಖ್ಯವಾದ ಲಕ್ಷಣಗಳು ಬೇಸಿಗೆ ಕಾಲದಲ್ಲಿ ನಾವು ಕಂಡುಬರ್ತಕ್ಕಂಥದ್ದು, ತಾಪ ಜಾಸ್ತಿ ಆದಂಗೆಲ್ಲ. ಇನ್ನು ತಾವು ಹೇಳಿದಂಗೆ ಮುಖ್ಯವಾಗಿ ಇಲ್ಲಿ ಜಾನುವಾರು ಸಾಕಾಣಿಕೆದಾರರು ವಿಶೇಷವಾಗಿ ಎರಡು ಭಾಗಗಳನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಈಗ ವಿಶೇಷವಾಗಿ ನಾವು ಪ್ರಮುಖವಾದದ್ದು ಕೊಟ್ಟಿಗೆ ಬರುತ್ತೆ. ಬೇಸಿಗೆಯಲ್ಲಿ ಕೊಟ್ಟಿಗೆಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು? ಇವತ್ತು ಆಕಳುಗಳ ಸಾಕಾಣಿಕೆದಾರಿರ್ಬೋದು, ಎಮ್ಮೆ ಸಾಕಾಣಿಕೆದಾರಿರ್ಬೋದು, ಕೊಟ್ಟಿಗೆ ನಿರ್ವಹಣೆ ಬಗ್ಗೆ ಹೇಳಿ, ಯಾವ ರೀತಿ ಕೊಟ್ಟಿಗೆಯನ್ನು ಮ್ಯಾನೇಜ್ ಮಾಡಬೇಕು? ಈ ಕೊಟ್ಟಿಗೆ ಒಂದು ಮುಖ್ಯವಾದ ಅಂಶ ಜಾನುವಾರು ಸಾಕಾಣಿಕೆಯಲ್ಲಿ, ಯಾವರೇ ಮಳೆಗಾಲದಲ್ಲಾಗಲಿ ಇದರಲ್ಲಾಗಲಿ. ಈಗ ಸಾಕಷ್ಟು ಒಂದು ನಮ್ಮ ಗ್ರಾಮ ಪಂಚಾಯತಿಯಲ್ಲೂ ಕೂಡ ನರೇಗಾದಲ್ಲಿ ಕೂಡ ಕೊಟ್ಟಿಗೆಗಳ ನಿರ್ಮಾಣಕ್ಕೆ ರೈತರಿಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದೆ. ಹೀಗಾಗಿ ಈ ಬೇಸಿಗೆ ಕಾಲ ನಾವು ತಗೊಂಡ್ರೆ ವಾತಾವರಣ ಏಪ್ರಿಲ್ ಮೇದಲ್ಲಿ ಇನ್ನೂ ಜಾಸ್ತಿನೇ ಆಗಿರುತ್ತೆ ನಿಮ್ಮ ವಾತಾವರಣ. ಹೀಗಾಗಿ ಕೊಟ್ಟಿಗೆಯಲ್ಲಿ ಅದನ್ನು ತಂಪಾಗಿಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಇದರಲ್ಲಿ ಮುಖ್ಯವಾಗಿ ಏನಂದರೆ, ಸುತ್ತಮುತ್ತ ಗಿಡಗಳನ್ನು ಬೆಳೆಸಿದರೆ ನಿಮಗೆ 2-3 ಡಿಗ್ರಿ ಟೆಂಪರೇಚರ್ ಕಡಿಮೆ ಆಗಿಬಿಡ್ತದೆ. ಇದರಿಂದ ಜಾನುವಾರುಗಳಿಗೆ ಒಂದು ತಂಪಾದ ವಾತಾವರಣ ಸಿಗ್ತದೆ. ಅದು ಅಲ್ಲದೆ ರೈತರು ನಮ್ಮಲ್ಲಿ ಸುತ್ತಮುತ್ತ ಸಿಕ್ಕತಕ್ಕಂಥ ತೆಂಗಿನ ಗರಿಗಳು ಸಿಗ್ತವೆ ಅಥವಾ ನೆಲ್ಲುಹುಲ್ಲು ಸಿಗ್ತದೆ, ಅದನ್ನು ಇದ್ರ ಮೇಲೆ ಹಾಕಿ ಶೆಡ್ ಮಾಡಿದರೆ ಶೆಡ್ ಮೇಲೆ ಹಾಕಿ ಆದಷ್ಟು ಅದನ್ನು ಸ್ವಲ್ಪ ತಂಪವಾಗಿ ಇಡಲೇಬೇಕು. ನೋಡಬಹುದು ಇನ್ನೂ ಹೆಚ್ಚಾದರೆ ಕಿಟಕಿಯಲ್ಲಿ ಗಾಳಿ ಬೆಳಕು ಬರೋ ಹಾಗೆ ಇರಬೇಕಾಗುತ್ತೆ. ಆಮೇಲೆ ಮುಖ್ಯವಾಗಿ ನಾವು ಅದು ಶೆಡ್ಗಳನ್ನು ಮಾಡಬೇಕು, ಯಾವಾಗಲೂ ರೈತರಿಗೆ ಹೇಳೋದು ಅದನ್ನು ಪೂರ್ವ ಪಶ್ಚಿಮವಾಗಿರಲಿ ಅಂತ ಹೇಳ್ತಾರೆ ಶೆಡ್. ಅಂದರೆ ಪೂರ್ವ ಪಶ್ಚಿಮವಾಗಿ ಉದ್ದಕ್ಕೆ ಪೂರ್ವ ಪಶ್ಚಿಮ ಪೂರ್ವ ಪಶ್ಚಿಮಕ್ಕೆ ಇರಬೇಕು. ಯಾಕಂದರೆ ಸೂರ್ಯ ಪೂರ್ವದಿಂದ ಪಶ್ಚಿಮ ಕಡೆ ಹೋಗಬೇಕಾದ್ರೆ ಏನಾಗ್ತದೆ, ಸೂರ್ಯ ಕಿರಣಗಳು ನಿಮಗೆ ಸೀದಾ ಈ ಜಾನುವಾರುಗಳ ಮೇಲೆ ಬೀಳೋದಿಲ್ಲ. ಉತ್ತರ ದಕ್ಷಿಣ ಇದ್ದರೆ ಸೂರ್ಯನ ಬೆಳಕುಗಳು ಸೀದಾ ಕಿರಣಗಳು ಈ ಆಕಳು ಅಥವಾ ಎಮ್ಮೆಗಳು ಕಟ್ಟಿದ್ರೆ ಅದ್ರ ಮೇಲೆ ಬೀಳ್ತದೆ. ಅವಾಗ ಏನಾಗ್ತದೆ, ತಾಪಮಾನ ಜಾಸ್ತಿ ಆಗಿ ಅದಕ್ಕೆ ಒತ್ತಡ ಆಗಿ ಅದರ ಉತ್ಪಾದನೆ ಕಡಿಮೆ ಆಗ್ತಾ ಹೋಗ್ತಾರೆ. ಅದಕ್ಕೆ ಯಾವಾಗಲೂ ಯಾವುದೇ ಶೆಡ್ ಇರಲಿ, ನಾವು ಈ ಒಂದು ಪ್ರೊಜೆಕ್ಟ್ ರಿಪೋರ್ಟ್ಸ್ ನಾವು ಇದನ್ನೆಲ್ಲ ಕೊಡಬೇಕಾದ್ರೂ ಕೂಡ ಪೂರ್ವ ಪಶ್ಚಿಮನೇ ಇರಬೇಕಾಗ್ತದೆ. ಅವಾಗ ಸೂರ್ಯ ಏನಾಗ್ತದೆ, ಪೂರ್ವ ಪಶ್ಚಿಮ ಹೋದಾಗ ಸೀದಾ ದನಗಳ ಮೇಲೆ ಅಥವಾ ನಮ್ಮ ಈ ಹೈನು ದನಗಳ ಮೇಲೆ ಸೂರ್ಯನ ಬೆಳಕು ಬೀಳೋದಿಲ್ಲ, ಒತ್ತಡ ಕಡಿಮೆ ಆಗ್ತದೆ. ಇದು ಒಂದು ರೈತರು ಬಹಳ ಗಮನಿಸ್ತಕ್ಕಂಥ, ಈ ಶೆಡ್ ನಿರ್ಮಾಣ ಮಾಡಬೇಕಾದ್ರೆ ಈ ಒಂದು ಅಂಶವನ್ನು ಗಮನ ಮಾಡೋದು. ನಿರ್ಮಾಣ ಮಾಡಬೇಕಾದಾಗ ಶೆಡ್ಡನ್ನು ಯಾವ ಒಂದು ಮೆಟೀರಿಯಲ್ನ ಉಪಯೋಗ ಮಾಡೋದು ಒಳ್ಳೇದು? ಯಾಕಂದರೆ ಮೇಲ್ಛಾವಣಿ ಮೆಟೀರಿಯಲ್ಲು ಭಾಳ ಮುಖ್ಯ. ಹೌದು ಹೌದು. ಇಲ್ಲಿ ಹೇಗೆ ಭಾಳಷ್ಟು ಮಂದಿ ತಗಡು ಹಾಕ್ತಿರ್ತಾರೆ, ಸೀಟ್ಗಳನ್ನ ಹಾಕ್ತಾರೆ, ಕೆಲವೊಂದಿಷ್ಟು ಬೇರೆ ಕಟ್ಟಿಗೆಯಿಂದ ಹಾಕಿ ಇದನ್ನು ಮಾಡ್ತಾರೆ, ಅಥವಾ ಹಾಗೆ ಹುಲ್ಲು ಹಾಕಿ ಮಾಡಿರ್ತಾರೆ. ಯಾವುದು ತಾವು ತಜ್ಞರಾಗಿ ಯಾವ ರೀತಿ ನಿರ್ಮಾಣ ಮಾಡಿದರೆ ಬೇಸಿಗೆಯಲ್ಲಿ ಸ್ವಲ್ಪ ದನಗಳು ಶಾಂತವಾಗಿರ್ತವೆ? ಈಗ ನಾವು ಶೆಡ್ಗಳನ್ನು ಕಚ್ಚಾ ಅಥವಾ ಪಕ್ಕಾ ರೀತಿಯಲ್ಲಿ ನೀವು ಕಟ್ಟುವುದು, ಸಾಮಾನ್ಯವಾಗಿ ರೈತರು ನಾವು ಹಳ್ಳಿಯಲ್ಲಿ ನೋಡಿದಾಗ ಚಪ್ರ ಅಂತ ಹೇಳ್ತೀವಿ, ಚಪ್ಪರ ಹಾಕಿರ್ತಾರೆ, ಈ ತೆಂಗಿನ ಮರದಾಗಲಿ ನೆಲ್ಲುಲ್ಲಾಗಲಿ ಅದರಿಂದ ಹಾಕಿರ್ತಾರೆ. ನೀವು ನಿಜವಾಗ್ಲು ನೋಡಿದ್ರೆ ತಂಪಾಗಿರ್ತದೆ, ಬಟ್ ಅದೊಂಥರ ಪಕ್ಕಾ ನಾವು ಕೊಠಡಿ ಅಂತ ಹೇಳೋದಿಲ್ಲ. ನಾವು ಈ ಮಳೆಗಾಲದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು, ಇದಾಗ್ಬೋದು. ಅದಕ್ಕಿಂತ ಪಕ್ಕಾ ಒಂದು ಶೆಡ್ ಮಾಡಿ ಅದರಲ್ಲಿ ನೀವು ಟಿನ್ ಶೀಟ್ ಯೂಸ್ ಮಾಡಿದರೆ ಸ್ವಲ್ಪ ಮತ್ತೆ ವಾತಾವರಣ ಜಾಸ್ತಿ ಆಗ್ತದೆ, ಟೆಂಪರೇಚರ್ ಜಾಸ್ತಿ ಆಗ್ತದೆ. ಹೀಗಾಗಿ ಅದನ್ನು ಜಿಂಕ್ ಶೀಟ್ ಆದರೂ ಸ್ವಲ್ಪ ಕಡಿಮೆ ಆಗ್ಬೋದು. ಅದರ ಮೇಲೆ ನೀವು ಜಿಂಕ್ ಶೀಟ್ ಮೇಲೆ ಮತ್ತೆ ಇದನ್ನ ನೆಲ್ಲು ಹುಲ್ಲಾಗಲಿ ಅಥವಾ ತೆಂಗಿನ ಗರಿಗಳನ್ನು ಹಾಕಿದರೆ ಇನ್ನೂ ಒಳ್ಳೆಯದು ನಿಮ್ಮ ತಂಪಲ್ಲಿ. ಆಮೇಲೆ ಪಕ್ಕದಲ್ಲಿ ಶೆಡ್ ಪಕ್ಕದಲ್ಲಿ ನೀವು ಗಾಳಿ ಬೆಳಕು ಹೋಗೋ ರೀತಿಯಾಗಿ ಬಿಡಬೇಕಾಗ. ಕೆಲವು ಕಡೆ ಫುಲ್ ಎಲ್ಲ ಗೋಡೆಗಳು ಕಟ್ಟಿ ಇದು ಮಾಡಿಬಿಟ್ಟಿರ್ತಾರೆ, ಮುಚ್ಚಿಬಿಟ್ಟಿರ್ತಾರೆ, ಆ ಥರ ಇರಬಾರ್ದು. ಒಂದು 4 ಫೀಟ್ ಗೋಡೆ ಇತ್ತಂತಂದರೆ ಅಲ್ಲಿಂದ ನೀವು ಜಾಲಿ ಹಾಕಿ ಸೈಡು, ಗಾಳಿ ಬೆಳಕು ಸರಾಗವಾಗಿ ಹೋಗ್ತಾರೆ. ಅವಾಗ ನಮ್ಮ ಜಾನುವಾರುಗಳಿಗೆ ಒಂದು ಗಾಳಿ ಬೆಳಕು ಇತ್ತಂತಂದರೆ ಆ ಬಿಸಿಯಾದ ವಾತಾವರಣ ಅದರಲ್ಲಿ ಈ ಶೆಡ್ಡಲ್ಲೇನು ಆ ಬಿಸಿಯಾದ ವಾತಾವರಣ ಇರೋದಿಲ್ಲ. ಇದನ್ನು ಒಂದು ಮುಖ್ಯವಾದ ಅಂಶ. ಜಿಂಕ್ ಶೀಟ್ ಬಳಸ್ಬೋದು. ಪೂರ ನಮ್ಮಲ್ಲಿ ಏನಿಲ್ಲ ಅಂತಂದ್ರೆ ನೀವು ಚಪ್ಪರದನ್ನು ಒಂದು ಇದರಲ್ಲೇ ಮಾಡಬಹುದು, ಕೊಟ್ಟಿಗೆ ಮಾಡಬಹುದು. ಈಗ ಬೇಸಿಗೆಯಲ್ಲಿ ವಿಶೇಷವಾಗಿ ಮಾಡಿರ್ತಾರೆ, ಒಮ್ಮೆ ಮೊದಲೇ ಮುಂಚೆ ಕೊಟ್ಟಿಗೆಯನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಗೇನಾದರೂ ನಿರ್ವಹಣಾ ಕ್ರಮಗಳನ್ನು ಮಾಡಬೇಕಾಗತ್ತ ಕೊಟ್ಟಿಗೆಗಳನ್ನು? ಕೊಟ್ಟಿಗೆಗಳ ನಿರ್ವಹಣಾ ಕ್ರಮ ಅಂದರೆ ನೀವು ಪಕ್ಕದಲ್ಲಿ ನಮ್ಮಲ್ಲಿ ಏನಿರ್ತವೆ ಅದನ್ನೇ ನಾವು ಬಳಸ್ಬೋದಂತ, ಅದರಲ್ಲೇ ನಾವು ಜಾಸ್ತಿ ಇದು ಮಾಡ್ತಾ ಇರೋದಿಲ್ಲ. ಈಗ ಗೋಣಿಚೀಲಗಳನ್ನು ಸೈಡ್ ಇರ್ತದೆ ನಿಮಗೆ, ಗೋಣಿಚೀಲಗಳನ್ನು ನೀರಲ್ಲಿ ಹಾಕಿ ಜಾಸ್ತಿ ಏಪ್ರಿಲ್ ಮೇದಲ್ಲಿ ಹೋದಾಗ 42-43 ಡಿಗ್ರಿ ಹೋಗಿರುತ್ತದೆ ವಾತಾವರಣ, ಡಿಗ್ರಿ ಸೆಂಟಿಗ್ರೇಡ್ ಆಗಿರ್ತದೆ. ಆವಾಗ ಬಿಸಿಗಾಳಿ ಬರೋ ಜಾಸ್ತಿ ಇರ್ತದೆ. ಅಕ್ಕಪಕ್ಕದಲ್ಲಿ ಕಿಟಕಿಗಳಲ್ಲಿ ನೀವು ಈ ತಟ್ಟುಗಳಿರ್ತವೆ ನಾರ್ಮಲಿ, ತಟ್ಟುಗಳನ್ನು ನೀರಿನಲ್ಲಿ ಇದು ಮಾಡಿ ಅದನ್ನು ನೀವು ಕಿಟಕಿಗೆ ಹಾಕಿಬಿಟ್ರೆ ತಣ್ಣ ಗಾಳಿ ಬರ್ತವೆ, ಅದನ್ನು ಒಂದು ವ್ಯವಸ್ಥೆ ಮಾಡ್ಬೋದು. ಎಮ್ಮೆಗಳು ಇತ್ತಂತಂದರೆ ಅದರಲ್ಲಿ ನೀವು ನೀರಿನ ಅದಕ್ಕೆ ಮೈ ಮೇಲೆ ನೀರು ಇದು ಮಾಡಬೇಕಾಗ್ತದೆ ಮಧ್ಯಾಹ್ನ ಹೊತ್ತಲ್ಲಿ. ಅದು ಇನ್ನೂ ನಾವು ಹೆಚ್ಚಿನ ಕ್ರಮಗಳನ್ನು ವಹಿಸ್ಬೋದು ಅಂದರೆ ನೀವು ಫ್ಯಾನ್ಗಳನ್ನು ನಾವು ಅಳವಡಿಕೆ ಮಾಡ್ಬೋದು. ಉತ್ತಮ ಫ್ಯಾನ್ಗಳು ಡೈರಿಗಳಿದ್ದಾಗೆ, ನಾವು ಹೈನುಗಾರಿಕೆಯನ್ನು ಒಂದು ಉದ್ಯಮನ ಸಣ್ಣ ಉದ್ಯಮ ಮಾಡ್ಕೊಂಡು ಅದ್ರ ಮೇಲೆ ಇದ್ವಿ ಅಂದರೆ ಕೆಲವು ಕಡೆ ನೋಡಿದ್ವಿ ನಾವು, ಈಗ ಹಳ್ಳಿಗಳಲ್ಲಿ ಡೈರಿ ಮಾಡಿದ್ರು ಕೂಡ ಫ್ಯಾನ್ಗಳನ್ನು ಕೂಡ ಅಳವಡಿಸಿದ್ರೆ ಆ ವ್ಯವಸ್ಥೆನೂ ಮಾಡ್ಬೋದು ನೀವು ಸುತ್ತಮುತ್ತ ಶೆಡ್ ಸುತ್ತಮುತ್ತ. ಇನ್ನೊಂದು ಅಂದರೆ ನೀವು ಶೆಡ್ಗೆ ಕೆಲವೊಂದು ಈ ಟಿನ್ ಶೆಡ್ ಅಥವಾ ಜಿಂಕ್ ಶೀಟ್ಸ್ ಹಾಕಿದಾಗ ಮೇಲ್ಗಡೆ ಬಿಳಿ ಬಣ್ಣ ಇದ್ರೆ ಒಳ್ಳೆಯದು. ಯಾಕಂದರೆ ಬಿಳಿ ಬಣ್ಣ ನೀವು ಸೂರ್ಯನ ಕಿರಣ ರಿಫ್ಲೆಕ್ಟ್ ಮಾಡಿ ತಂಪಾಗಿರ್ತದೆ, ಕೆಳಗಡೆ ಕಪ್ಪಿದ್ರೆ ನಡೀತದೆ. ಅದೊಂದು ಮಾಡ್ಬೋದು. ಇನ್ನೂ ಮುಖ್ಯವಾದ ಸುತ್ತಮುತ್ತ ನೀವು ಮೇವಿನ ಗಿಡಗಳು ಸಿಗ್ತವೆ ನಿಮ್ಗೆ. ಈ ಕಡೆ ನಿಮಗೆ ನೆರಳು ಬಂದು ತಂಪುನು ಆಗ್ತದೆ ಜಾನುವಾರುಗಳಿಗೆ, ಮೇವನು ಸಿಗುತ್ತೆ. ಸುಬಾಬುಲ್ ಹೇಳಿದಂಗೆ ಸುಬಾಬುಲ್ ಇದೆ ಸುತ್ತಮುತ್ತ ನೀವು ಗಿಡಗಳನ್ನು ಹಾಕಿಬಿಟ್ರೆ ಈ ಕಡೆ ದನಗಳಿಗೆ ಮೇವು, ನೀವು ಬೇಸಿಗೆಯಲ್ಲಿ ಹಸಿರು ಮೇವು ಸಿಗೋದು ಕಡಿಮೆ ಆಗ್ತದೆ. ಹೀಗಾಗಿ ನೀವು ಮೇವನು ಸಿಗುತ್ತೆ, ಶೆಡ್ಗಳಿಗೆ ನೆರಳಾಗಿ ತಂಪುನು ಸಿಗ್ತದೆ. ಹೀಗಾಗಿ ಹಾಲಿನ ಉತ್ಪಾದನೆಯಲ್ಲಿ ಯಾವುದೇ ಒಂದು ಕೊರತೆ ಉಂಟಾಗೋದಿಲ್ಲ. ಈಗ ಪ್ರಮುಖವಾಗಿ ವಿಶೇಷವಾಗಿ ಕರುಗಳು ಅಥವಾ ಎಮ್ಮೆಗಳು ಇರ್ತವೆ, ಹಾಲು ಹಿಡ್ತಕ್ಕಂಥವು ಅಥವಾ ಈ ಗರ್ಭಧರಿಸಿದಂಥ ರಾಸುಗಳು ಅಷ್ಟೇ ಸಮಸ್ಯೆ ಬರುತ್ತೆ ಬೇಸಿಗೆ. ಹೌದು, ಇವುಗಳನ್ನು ಯಾವ ರೀತಿ ನೋಡ್ಕೋಬೇಕಾಗತ್ತೆ? ವಿಶೇಷವಾಗಿ ಕರು ಗರ್ಭಧರಿಸಿದಂಥ ಆಕಳು ಎಮ್ಮೆ ಇರ್ಬೋದು, ಹೇಗೆ ಇಲ್ಲಿ ಸಮಸ್ಯೆಗಳು ಬರ್ತವೆ, ಏನೇನು ಸಮಸ್ಯೆ ಬರುವ ಸಾಧ್ಯತೆ ಇರ್ತವೆ? ಇದರಲ್ಲಿ ಕರುಗಳು ಆಡು ಕುರಿಗಳು ಒಂದು ಭಾಗದಲ್ಲಿ, ಇವು ಸಣ್ಣ ಮೆಲುಕು ಪ್ರಾಣಿಗಳಾಗಿರುತ್ತವೆ. ಇವುಗಳು ಶಾಖ ಇದರತ್ತು ತಡೆಯೋ ಶಕ್ತಿ ಕಡಿಮೆ ಇರ್ತದೆ. ಮುಖ್ಯವಾಗಿ ಇವಕ್ಕೆ ಹಾಲು ಕೊಡ್ತಿದ್ರೆ ಸರಿಯಾದ ರೀತಿಯಲ್ಲಿ ಹಾಲಿನ ಪ್ರಮಾಣ ಕೊಡ್ತಿರ್ಬೇಕು, ಪೌಷ್ಟಿಕ, ಅದೇ ಒಂದು ಪೌಷ್ಟಿಕತೆ ಕೊಡ್ತಕ್ಕಂಥದ್ದು, ಅವಕ್ಕೆ ನಿರೋಧಕ ಶಕ್ತಿಯನ್ನು ಕೊಡ್ತವೆ. ಆಮೇಲೆ ಕುರಿಯ ಆಡುಗಳನ್ನು ಅವಾಗ ಸರಿಯಾದ ನೀರು ಒಂದು 2-3 ಸಲ ನೀರನ್ನ ಕೊಡಬೇಕು, ಸ್ವಲ್ಪ ಆದಷ್ಟು ತಣ್ಣನೆ ನೀರು ಕೊಟ್ಟರೆ ಅದೊಂದು ಒಳ್ಳೆಯದು. ಅವಕ್ಕೆ ಈ ಕುರಿಯ ಆಡುಗಳನ್ನು ಕೆಲವು ವಲಸೆಗಾರಿರ್ತಾರೆ ನೋಡ್ತಾರೆ, ಹೌದು, ಒಂದೂರಿಂದ ಇನ್ನೊಂದು ಹೋಗ್ತಿರ್ತಾರೆ. ಅವರು ಸಾಯಂಕಾಲ ಅಥವಾ ಬೆಳಗ್ಗೆ ಹೋಗಬೇಕು, ಮಧ್ಯಾಹ್ನ ಆದಷ್ಟು ಎಲ್ಲಾದರೂ ಗಿಡಗಳಿದ್ದಲ್ಲಿ ನೆರಳಿದ್ದಲ್ಲಿ ಅವನ್ನ ನಿಲ್ಲಿಸ್ಕೊಂಡು ಅಲ್ಲೇ ಇರೋದು ಒಳ್ಳೆಯದು. ಮಧ್ಯಾಹ್ನ ಹೋದಂಗೆಲ್ಲ ಅವಕ್ಕೆ ನೋಡ್ತಿರ್ತೀರಿ ನೀವು, ಕುರಿಗಳು ತೇಗ್ತಿರ್ತಾವೆ ಕೆಲವೊಂದು, ನೀವು ಬಯಲು ಹೋಗ್ತಿರ್ತಾವೆ, ಭಾಳಷ್ಟು ತೇಗ್ತಿರ್ತಾವೆ, ಆ ರೀತಿಯಾಗಿ ಇದು ಮಾಡಿದರೆ ಅದರದ್ದು ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಆದಷ್ಟು ಮಧ್ಯಾಹ್ನ ನೀವು 11-4 ಎಲ್ಲಾದರೂ ಗಿಡ ನೆರಳಿತ್ತಂದರೆ ಅಲ್ಲೇ ನಿಲ್ಲಿಸಬೇಕು. ಒಂದು ನೀರಿನ ವ್ಯವಸ್ಥೆ ಅಂತೂ ಬೇಸಿಗೆಯಲ್ಲಿ 2-3 ಸಲ ಕುಡಿಸಲೇಬೇಕಾಗುತ್ತೆ. ಕರುಗಳಿಗೆ ಮುಖ್ಯವಾಗಿ ಹಾಲನ್ನು ಮಾತ್ರ ನೀವು ಕುಡಿಸಲೇಬೇಕಾಗುತ್ತೆ, ಜಾಸ್ತಿ ಹಾಲಿನ ಪ್ರಮಾಣ ಕುಡಿಸಲೇಬೇಕಾಗುತ್ತೆ. ಆದಷ್ಟು ತಂಪು ವಾತಾವರಣ ನಾವು ಕರು ಮತ್ತು ಕುರಿ ಆಡುಮೇಕೆಗಳಿಗೆ ಮಾಡಲೇಬೇಕು, ಒದಗಿಸಲೇಬೇಕು. ಅದು ಒಂದು, ಅದಕ್ಕೆ ಪೌಷ್ಟಿಕ ಆಹಾರ ಕೊಡಬೇಕಾಗ್ತದೆ. ಯಾಕಂದ್ರೆ ಒಳಗಡೆ ಕರು ಬೆಳೀತಿರ್ತದೆ, ಅದರದೇ ಒಂದು ಒತ್ತಡ ಇರ್ತದೆ, ಹೊರಗಿನ ವಾತಾವರಣ ಒತ್ತಡನೂ ಜಾಸ್ತಿ ಆಗ್ತಾನೆ. ಹೀಗಾಗಿ ನೀವು ಮೊದಲಿಂದನೇ ಸ್ವಲ್ಪ ಪೌಷ್ಟಿಕ ಆಹಾರ ಕೊಟ್ಟು, ಈಗ ನಾವು ಸಮತೋಲ ಆಹಾರ ಅಂತ ಹೇಳ್ತೀವಿ, ಅದನ್ನು ಕೊಡ್ಬೋದು ನೀವು. ಅದನ್ನೆಲ್ಲ ಕೊಟ್ಟಾಗ ಅದು ಏನಾಗುತ್ತೆ, ಬೆಳವಣಿಗೆ, ಕರುಗಳ ಬೆಳವಣಿಗೆ, ಆಮೇಲೆ ಒತ್ತಡವನ್ನು ತಡೆತಕ್ಕಂಥ ಶಕ್ತಿ ಬರ್ತದೆ. ಆದಷ್ಟು ನಾ ಶೆಡ್ಡಲ್ಲಿ ಹೇಳಿದ್ನಲ್ಲ, ನೀವು ಮಧ್ಯಾಹ್ನದೆಲ್ಲ ಗಿಡದ ಕೆಳಗಡೆ ಕಟ್ಟಬೇಕು. ಇನ್ನೂ ಹೆಚ್ಚಾದರೆ ನೀವು ನೀರಿಂದ ಒಂದು ಬಟ್ಟೆ ಮೈ ಮೇಲೆ ಕೂಡ ಹಾಕಬೇಕಾಗ್ತದೆ ಜಾಸ್ತಿ. ಎಸ್ಪೆಷಲಿ ನಮ್ಮದು ಮಿಶ್ರತಳಿಗಳಿದ್ದಾವೆ, ಮಿಶ್ರತಳಿಗಳು ಸ್ವಲ್ಪ ಬಿಸಿಲು ವಾತಾವರಣ ತಡೆಯೋದಕ್ಕಾಗೋದಿಲ್ಲ. ಜರ್ಸಿ ಒಂದು ಬಾರಿ ಉತ್ತಮ, ಬಟ್ ಹೆಚ್ ಎಫ್ ಏನು ಕೆಲವು ಆಕಳುಗಳಿರ್ತವೆ ಅವು ಮಾತ್ರ ಬಹಳ ಕಷ್ಟ, ಅವಕ್ಕೆ ಫ್ಯಾನ್ಗಳು ಬೇಕೇ ಬೇಕಾಗತ್ತೆ ನನ್ನ ಇದರಲ್ಲಿ. ಹೀಗಾಗಿ ಗರ್ಭದ ರಾಸುಗಳಿಗೆ ಸರಿಯಾದ ಒಂದು ಪೌಷ್ಟಿಕ ಆಹಾರ 2-3 ಸಲ ನೀವು ನೀರುಗಳು ಕೊಡಲೇಬೇಕಾಗುತ್ತೆ. ನಮ್ಮ ಆಕಳಾಗಲಿ ಇದಾಗಲಿ 20-30 ಲೀಟರ್ ನೀರು ಬೇಕಾಗ್ತದೆ ಒಂದು ದಿವಸಕ್ಕೆ, ಅಷ್ಟು ಕುಡಿಸಲೇಬೇಕಾಗುತ್ತೆ. ಇನ್ನೂ ಒಂದು ಹಸಿರು ಹುಲ್ಲಿಂದ ಒಂದು ಹಸಿರು ಮೇವು ನಾವು ತಿನ್ನಿಸಿದ್ರೆ ದೇಹದ ಒಂದು ನೀರಿನ ಅಂಶವನ್ನು ಅದು ಜಾಸ್ತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಈ ಅಂಶಗಳನ್ನು ನಾವು ಅದಕ್ಕೆ ಕೆಳಗಡೆ ಹುಲ್ಲಾಸಿ ಗರ್ಭದ ಅವಸ್ಥೆಯಲ್ಲಿದ್ದಾಗ ಸುತ್ತಮುತ್ತ ಗಾಳಿ ಬೆಳಕಿರಂಗೆ ಅದನ್ನ ನೋಡ್ಕೊಳ್ಳೋದು ಒಳ್ಳೇದು ಅಂತ ನಾನು. ಈಗ ಒಣ ಮೇವು ಜಾಸ್ತಿ ಇರುತ್ತೆ, ಬರೇ ಒಣ ಮೇವು ಕೊಡ್ತಿರ್ತಾರೆ. ಬೇಸಿಗೆಯಲ್ಲಿ ರೈತರು ಕೇಳಿದ್ರೆ ಎಲ್ಲಿ ತರೋಣ್ರಿ ಹಸಿಮೇವು, ಸಿಗೋದಿಲ್ಲ ಕಷ್ಟ ಅಂತ ಹೇಳ್ತಿರ್ತಾರೆ. ಇದ್ರ ಬದಲಾಗಿ ಪರ್ಯಾಯವಾಗಿ ಏನು ಒಂದು ನಿರ್ವಹಣೆ ಮಾಡಬೇಕಾಗತ್ತೆ? ಒಣ ಮೇವು ಇರತ್ತೆ ಬರದೆ ಹಸಿಮೇವಿನ ಪರ್ಯಾಯವಾಗಿ ಏನಾರು ಮಾಡಕ್ ಸಾಧ್ಯತೆ ಇದೆಯಾ ರೈತರಿಗೆ? ಹಸಿಮೇವು ಅಂತೂ ಬಹಳ ಮುಖ್ಯನೇ. ಅದರಲ್ಲಿ ಕೆಲವು ನೀರಾವರಿ ಸೌಲಭ್ಯ ಇದ್ದವರು ನಮ್ಮಲ್ಲಿ ಒಂದು ಇಲಾಖೆಯಿಂದ ಮೇವಿನ ಬೀಜಗಳನ್ನು ಕೊಡ್ತಾರೆ, ಜೋಳ ಅಂತ ಬರ್ತದೆ. ಅದನ್ನ ಬೀಜಗಳನ್ನು ನಾವು ನೀರಾವರಿ ಸೌಲಭ್ಯ ಇದ್ದ ರೈತರು ಅದನ್ನು ಹಾಕಿ ನೀವು 40-45 ದಿವಸದಲ್ಲಿ ನಮಗೆ ಒಳ್ಳೆ ಮೇವು ಬರ್ತದೆ. ಅದನ್ನು ನೀವು ಬೇರೆ ರೈತರಿಗೆ ಅದನ್ನು ಕೂಡ ಹಂಚಿ ನಾವು ಇದು ಮಾಡ್ಬೋದು. ಆ ರೀತಿಯಾಗಿ ಇದನ್ನು ಇನ್ನೂ ಹೆಚ್ಚಿನ ಅವಕಾಶ ಇದ್ದಾಗ ಸೈಲೇಜ್ ಅಂತ ಒಂದು ನಿಮ್ಗೆ ಕೇಳಿರ್ಬೋದು, ಹಸಿ ಮೇವನ್ನು ನಾವು ಶೇಖರಣೆ ಮಾಡಿದ್ದು. ನಾವು ಹೈನುಗಾರಿಕೆಯಲ್ಲಿ ತೊಡೆದಾಗ ಒಂದು ಸೈಲೇಜ್ ಮಾಡೋದು ಬಹಳ ಮುಖ್ಯವಾದ, ಒಂದು ಆಳವಾದ ಗುಂಡಿಯಲ್ಲಿ ಅದನ್ನು ಹಸಿ ಮೇವು ಕಟ್ ಮಾಡಿ ಅದನ್ನು ಹಾಕಿ ಗಾಳಿ ಆಡಲಾರ್ದಂಗೆ ಅದನ್ನು ಶೇಖರಣೆ ಮಾಡಿಡ್ತಾರೆ. ಅದನ್ನು ನಾವು ಸ್ವಲ್ಪ ದಿವಸ ಆದಮೇಲೆ ದನಗಳಿಗೆ ನಾವು ಕೊಡ್ತಾ ಇರ್ಬೋದು. ಇದು ಅಲ್ಲದೆ ನೀವು ಪೌಷ್ಟಿಕ, ನಾವು ಈ ಗಿಡಗಳನ್ನು ಹೇಳಿದೆ ಮೇವಿನ ಮರಗಳು ಸುಬಾಪುಲ್ ಇರ್ತದೆ, ಇವನ್ನೆಲ್ಲ ಬೆಳೆಸಿದಾಗ ಅದನ್ನು ನಾವು ಪ್ರಮಾಣದಲ್ಲಿ ಬಳಸಬೇಕಾಗ್ತದೆ. ಯಾಕಂದರೆ ನಿಮಗೆ ಬೇಸಿಗೆಯಲ್ಲಿ ಯಾವುದಾವುದು ಸಿಗ್ತದೆ, ನೀವು 100-100 ಇದು ಹಸಿರು ಹುಲ್ಲು ಸಿಗ್ತದೆ ಅಂತ ನಮಗೆ ಇದು ಇರೋದಿಲ್ಲ. ಹೀಗಾಗಿ ಈ ಎಲ್ಲ ನಾವು ಕ್ರಮಗಳನ್ನು ತಗೋಬೇಕಾಗ್ತದೆ. ಈ ಗಿಡಗಳಾಗಲಿ, ಈ ಸಮತೋಲನ ಆಹಾರ ಅದನ್ನು ಒಂದು 2-2.5 ಕೆಜಿ ನಮ್ಮ ಹೈನುಗಾರಿಕೆ ಆಕಳುಗಳಿಗೆ ಎಮ್ಮೆಗಳಿಗೆ ಕೊಡಬೇಕಾಗ್ತದೆ. ಈ ಹಸಿರು ಮೇವಿನ ನಾವು ಬೀಜಗಳನ್ನು ಹಾಕಿ ಪ್ಲಾಟ್ಗಳನ್ನು ಮಾಡಿ ಅದನ್ನು ಒಂದು ನಿರ್ವಹಿಸೋದು ಬಹಳ ಉತ್ತಮ ಅಂತ ನನಗೆ ಅನಿಸುತ್ತೆ. ಈಗ ಎಮ್ಮೆಗಳು ಭಾಳಷ್ಟು ಹೇಳ್ತಿರ್ತಾರೆ, ಎಮ್ಮೆಗಳು ಬೇಸಿಗೆಯಲ್ಲಿ ಭಾಳಷ್ಟು ತ್ರಾಸ ಮಾಡ್ಕೋತಾವೆ ಅಂತೇಳಿ, ಎಮ್ಮೆಗಳ ನಿರ್ವಹಣೆ ಬಗ್ಗೆ ಏನು ಹೇಳ್ತಾರೆ ಬೇಸಿಗೆಯಲ್ಲಿ? ನಮ್ಮ ಭಾಗದಲ್ಲಿ ನಾವು ಸುತ್ತಮುತ್ತ ನೋಡಿರೋ ಪ್ರಕಾರ ಎಮ್ಮೆಗಳೇ ಜಾಸ್ತಿ ಇದೆ. ಡೈರಿ ಎಲ್ಲಿ ಮೇಂಟೈನ್ ಮಾಡ್ತಾರೋ ಅದು ಎಮ್ಮೆಗಳೇ, 100 ಎಮ್ಮೆಗಳು ಇದು ಮಾಡ್ತಾ ಇದ್ದಾರೆ. ಆಮೇಲೆ ಸೂರ್ತಿ ಎಮ್ಮೆಗಳಿದ್ದಾವೆ. ಎಮ್ಮೆ ಒಂದು ಸ್ವಭಾವ ಏನಂದರೆ ಅದು ಕಪ್ಪು ಬಣ್ಣ, ಅದಂತೂ ನಿಮಗೆ ಇರ್ತದೆ. ಕಪ್ಪು ಬಣ್ಣದಲ್ಲಿ ಬೇಸಿಗೆ ಇದರಲ್ಲಿ ಭಾಳ ತೊಂದರೆ ಆಗ್ತದೆ, ಯಾಕಂದರೆ ಬೆವರಿನ ಗ್ರಂಥಿಗಳನ್ನು ಭಾಳ ಕಡಿಮೆ ಇರ್ತದೆ. ಹೀಗಾಗಿ ಅದರದ್ದು ಒತ್ತಡ ಜಾಸ್ತಿ ಇರ್ತದೆ. ಆಕಳು ಅಥವಾ ಇದಕ್ಕಿಂತ ಎಮ್ಮೆಗಳ ನಿರ್ವಹಣೆ ಸ್ವಲ್ಪ ಬೇರೆ ಆಗ್ತದೆ. ನೀವು ನಾರ್ಮಲ್ ಆಗಿ ಎಮ್ಮೆಗಳನ್ನು ನೋಡ್ಬೋದು, ನೀವು ಎಲ್ಲಾದರೂ ಕೆರೆ ಇತ್ತು ಅಂತಂದರೆ ಹೋಗಿರ್ತಾವೆ ಮಧ್ಯಾಹ್ನ, ತಾವೇ ಹೋಗಿಬಿಡ್ತಾವೆ ಅಂದರೆ ಅವಕ್ಕೆ ಅಷ್ಟು ಒತ್ತಡ ಆಗ್ತದೆ. ಹೀಗಾಗಿ ನೀವು ಎಮ್ಮೆಗಳಿಗೆ ಮಧ್ಯಾಹ್ನ ಏನೂ ಇಲ್ಲ ಅಂತಂದ್ರೆ ಒಂದ್ಸಲ ತಣ್ಣೀರಿನಿಂದ ಮೈ ತೊಳಿಲೇಬೇಕಾಗ್ತದೆ. ಅಥವಾ ನಿಮಗೆ ಕೆರೆ ಇದು ಅನುಕೂಲ ಇತ್ತಂದ್ರೆ ಅದಕ್ಕೆ ಕೆರೆಯಲ್ಲಿ ಈಜಾಡಲು ಬಿಡಬೇಕಾಗ್ತದೆ. ಆಮೇಲೆ ಮೈ ತೊಳೆಯೋದಂತೂ ಅದು ಬೇಕೇ ಬೇಕಾಗುತ್ತೆ ಎಮ್ಮೆಗಳಲ್ಲಿ. ನೀವು ತಣ್ಣೀರಿಂದು ಒಂದು 3-4 ಸಲ ನಾವು ತಣ್ಣೀರನ್ನು ಎಮ್ಮೆಗಳಿಗೆ ಕೊಡಲೇಬೇಕಾಗುತ್ತೆ. ಈ ರೀತಿಯಾಗಿ ಎಮ್ಮೆಗಳಲ್ಲಿ ಶೆಡ್ಗಳಲ್ಲಿ ಅದನ್ನು ನಾವು ನೀರಿಂದು ಇನ್ನೂ ಜಾಸ್ತಿ ಆದರೆ ಒಬ್ಬರು ತಟ್ಟು ನಾ ಮೊದಲು ಹೇಳಿದ ಹಾಗೆ ನೀರಿನಲ್ಲಿ ತೋರಿಸಿ ಮೈ ಮೇಲೆ ಕೂಡ ಹಾಕ್ಬೋದು. ಅದ್ರ ತೇಕು ಜಾಸ್ತಿ ಇರ್ತದೆ, ನೀವು ಬಿಸಿಲಲ್ಲಿ ನೋಡಬಹುದು ಎಮ್ಮೆಗಳು ಬಿಸಿಲು ಬಹಳ ತಡೆಯೋದಿಲ್ಲ. ಏನಾದ್ರು ಪೈಪಿಂದ ನೀರಾದ್ರೂ ಹೊಡಿಬಹುದು, ನೀರಾದ್ರೂ ಹೊಡಿಬಹುದು. ರೈತರಿದ್ರೆ ಆರಾಮಾಗಿ ಒಂದು ಪೈಪ್ ಇತ್ತಂದ್ರೆ ನಿಮಗೆ ಹೊರಗಡೆ ಬಿಟ್ಟು ನೀರು ಹೊಡೆದ್ಬಿಡೋದು. ನಿಮಗೆ ಮಧ್ಯಾಹ್ನ ಹೊತ್ತಲ್ಲಿ ಸ್ವಲ್ಪ ಸಮಸ್ಯೆ ಆಗೋದ್ರಿಂದ ಮಧ್ಯಾಹ್ನಲ್ಲಿ ಒಂದ್ಸಲ ನೀರು ಹೊಡೆಯೋದು ಬಹಳ ಮುಖ್ಯ ಎಮ್ಮೆಗಳಲ್ಲಿ. ಬಟ್ ಬೇಸಿಗೆಯಲ್ಲಿ ಏನಾಗುತ್ತೆ ರೈತರು ಹೇಳುದು, ಹಾಲಿಂದು ಬಹಳ ಕಡಿಮೆ ಆಗಿಬಿಡುತ್ತೆ. ಹಾಲಿನ ಉತ್ಪಾದನೆ ಕಡಿಮೆ ಆಗಿಬಿಡುತ್ತೆ. ಯಾಕಂದ್ರೆ ಈ ಒತ್ತಡದಿಂದ ದೇಹದ ನೀರಿನ ಅಂಶನೂ ಕಡಿಮೆ ಆಗ್ತದೆ. ಈ ಒತ್ತಡ ನಿರ್ವಹಣೆಯಿಂದ ಆ ಪೋಷಕಾಂಶಗಳು ಇದು ಕಡಿಮೆ ಆಗಿಬಿಡುತ್ತದೆ. ಹೀಗಾಗಿ ಹಾಲಿನ ಪ್ರಮಾಣನೂ ಕಡಿಮೆ ಆಗ್ತದೆ. ಅದಕ್ಕೆ ಸರಿಯಾದ ಪೌಷ್ಟಿಕ ಆಹಾರ, ನೀರು, ವಾತಾವರಣ ತಂಪಾಗಿರ್ತಕ್ಕಂಥ ಕ್ರಮಗಳು, ಆಮೇಲೆ ನಾವು ಈ ಜಂತುನಾಶಕ ಔಷಧಗಳಾಗಲಿ, ಈ ಮಿನರಲ್ ಮಿಕ್ಸರು, ಇನ್ನು ನೀವು ಕೆಲವು ಕಡೆ ಈ ಬೆಲ್ಲದ ನೀರು, ಸ್ವಲ್ಪ ನಿಂಬೆಹಣ್ಣು ಮಿನರಲ್ ಮಿಕ್ಸರ್ ಪೌಡರ್ ಅದನ್ನು ಮಾಡಿ ಅದನ್ನು ಕೂಡ ನೀವು ಕೊಡ್ಬೋದು ಜಾನುವಾರುಗಳಿಗೆ. ಕೊಟ್ಟಾಗ ಒಂದು ಸಮತೋಲನ ಆಹಾರದಲ್ಲಿ ನಾವು ಕಾಪಾಡ್ಕೊಂಡ್ಬಿಟ್ರೆ ನಾವು ಹಾಲಿನ ಪ್ರಮಾಣದಲ್ಲಿ ಬಹಳ ಸರಿಯಾದ ಒಂದು ರೀತಿಯಲ್ಲಿ ನಿರ್ವಹಿಸ್ಬೋದು ಅನಿಸ್ತದೆ. ಹಾಲಿ ಈಗ ಏನು ಮಾಡ್ತಾರೆ ಬೇಸಿಗೆಯಲ್ಲಿ ಅಲ್ಲಲ್ಲಿ ಕಟ್ಟಿಬಿಡ್ತಾರೆ, ನೀರು ಸರಿಯಾಗಿ ಕುಡಿಸಲ್ಲ. ನೀರನ್ನು ಸರಿಯಾಗಿ ಕುಡಿಸ್ತೇ ಹೋದರೆ ಏನಾಗಿಬಿಡತ್ತೆ? ಒಮ್ಮೆ ಭಯಂಕರ ನಿಡಿಕೆ ಆಗಿಬಿಟ್ಟಿರುತ್ತೆ ರಾಸುಗಳಿಗೆಲ್ಲ. ಒಮ್ಮೆ ನೀರಿಟ್ಟಾಗ ಘಟ ಘಟ ಘಟ ಎರಡೆರಡು ಬಕೆಟ್ ಮೂರು ಬಕೆಟ್ ನೀರು ಕುಡಿತಾವೆ. ಈ ರೀತಿ ಆದಾಗ ಏನು ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ? ಮೊದಲ ಈ ಬೇಸಿಗೆಯಲ್ಲಿ ನಿರ್ಜಲೀಕರಣ ಅಂತೀವಿ ನಾವು, ಅಂದರೆ ನೀವು ಡಿಹೈಡ್ರೇಷನ್ ಅಂತ ಹೇಳ್ತೀವಿ ನಾವು. ಯಾವಾಗ ನೀರಿನ ಅಂಶ ದೇಹದಲ್ಲಿ ಕಡಿಮೆ ಆಯ್ತಂದರೆ ಎಲ್ಲ ರೀತಿಯಾಗಿ ಮೇವು ತಿನ್ನೋದನ್ನು ಕಡಿಮೆ ಆಗಿರ್ತದೆ. ಇದು ಆ ನಿರ್ಜಲೀಕರಣದಿಂದ ದೇಹ ಪೂರ ಸೊರಗಿ ಯಾವುದೇ ಪ್ರೊಡಕ್ಷನ್, ಈ ಕುರಿ ಮೇಕೆಗಳಲ್ಲಿ ಮಾಂಸದ ಉತ್ಪತ್ತಿನ ಕಡಿಮೆ ಆಗಿಬಿಡ್ತದೆ. ಈ ಹೈನುಗಾರಿಕೆಯಲ್ಲಿ ಹಾಲಿನ ಉತ್ಪಾದನೆ ಭಾಳ ಭಾಳ ಭಾಳ ಭಾಳ ಕಡಿಮೆ ಆಗಿಬಿಡ್ತದೆ. ಅದಕ್ಕೆ ನಿರ್ಜಲೀಕರಣ ಅದನ್ನು ಕಡಿಮೆ ಮಾಡೋದಕ್ಕೆ ದಿನಕ್ಕೆ 2-3 ಸಲ ಅಂತೂ ನೀವು ಮಾಡಲೇಬೇಕು, ನೀರು ಕುಡಿಸಲೇಬೇಕಾಗುತ್ತೆ. ಆದಷ್ಟು ತಂಪಾದ ನೀರನ್ನೇ ಕುಡಿಸ್ಬೇಕಾಗ್ತದೆ, ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಾಯಂಕಾಲ ಒಂದ್ಸಲ, ಆ ಬೇಸಿಗೆ ಇದರದನ್ನೆಲ್ಲ. ಆಮೇಲೆ ಮೇಯಿಸೋದಕ್ಕೆ ಹೊರಗೆ ಬಿಟ್ಟರು ನೀವು ಬೆಳಗ್ಗೆ 11 ಒಳಗಡೆ ಮೇಯಿಸಬೇಕು, ಸಾಯಂಕಾಲ 4 ಗಂಟೆ ಆದರೆ ಹೊರಗಡೆ ಬಿಟ್ರಿ. ಇವನ್ನ ನಾವು ಕ್ರಮಗಳನ್ನು ನಿರ್ವಹಿಸಿದರೆ ಆ ನಿರ್ಜಲೀಕರಣದ ಪ್ರಮಾಣನೂ ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಇನ್ನೊಂದಂದ್ರೆ ಮನೆಯಲ್ಲಿನೇ ನಾ ಹೇಳಿದಾಗೆ ಬೆಲ್ಲದ ನೀರು, ನಿಂಬೆಹಣ್ಣಿನ ರಸ, ಆಮೇಲೆ ನಮ್ಮ ಲವಣ ಮಿಶ್ರಣ, ಇದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ನಾವು ಅವಕ್ಕೆ ಜಾನುವಾರುಗಳಿಗೆ ಕೂಡಿಸಿಬಿಟ್ರೆ ಆದಮೋ ಎಲ್ಲ ರೀತಿಯ ಒಂದು ಬೇಸಿಗೆಯಲ್ಲಿ ಅದೇನು ಒತ್ತಡ ಇರ್ತದೆ ಅದನ್ನು ನಾವು ಕಡಿಮೆ ಮಾಡ್ಬೋದು ಅಂತ ನಾನು ಖಂಡಿತ ರೈತರಿಗೆ ಹೇಳ್ತೀನಿ. ಕರುಗಳ ಬಗ್ಗೆ ಏನು ಹೇಳ್ತೀರಿ? ಕರುಗಳು ಈಗ ನೋಡಿರಿ ಬೇರೆ ಬೇರೆ ರೋಗಗಳು ಬರೋ ಬೇಸಿಗೆಯಲ್ಲಿ ವಿಶೇಷವಾದಂಥ ರೋಗಗಳು ಬರೋ ಸಾಧ್ಯತೆ ಇರ್ತವೆ, ಏನು ಬರ್ತಿರ್ತವೆ ಜಾನುವಾರುಗಳಿಗೆ? ಈ ಕರುಗಳಲ್ಲಿ ಈ ಎಮ್ಮೆ ಕರುಗಳಲ್ಲಿ ಮುಖ್ಯವಾಗಿ ನೀವು ಹುಟ್ಟಿದ ತಕ್ಷಣನೇ ಅದಕ್ಕೆ 7ನೇ ದಿವಸ ನಾವು ಜಂತುನಾಶಕ ಔಷಧ ಕುಡಿಸ್ಬೇಕು. ಯಾಕಂದರೆ ಜಂತುನಾಶಕದ ಬಾಧೆ ಜಾಸ್ತಿ ಕರುಗಳಲ್ಲಿ ಇದರಲ್ಲಿ. ಹೀಗಾಗಿ ನೀವು 10 ಕರು ಹುಟ್ಟಿದ್ರೆ ಸಾಮಾನ್ಯವಾಗಿ ಒಂದು 3-4 ಕರುಗಳು ಸತ್ತೇ ಹೋಗ್ಬಿಡ್ತವೆ, ಸರಿಯಾದ ನಿರ್ವಹಣೆ ಮಾಡಲಿಲ್ಲ. ಹೀಗಾಗಿ ನಾವು ಮೊದಲೇದು ಜಂತುನಾಶಕ ಔಷಧ ಕೊಡಿಸ್ಬೇಕು. ಅದಾದಮೇಲೆ ಗಿಣ್ಣದ ಹಾಲು ಕರುಗಳಿಗೆ, ಗಿಣ್ಣದ ಹಾಲು ಕುಡಿಸಿದಾಗ ದೇಹದಲ್ಲಿ ಶಕ್ತಿ ಬಂದಿರ್ತದೆ. ಈ ಕರು ಹಾಕಿದ ಒಂದು 1/2 ಗಂಟೆಯಲ್ಲಿ ಗಿಣ್ಣದ ಹಾಲು ಕುಡಿಸಲೇಬೇಕಾಗ್ತದೆ. ಇಂದಿನ ಕರು ಮುಂದಿನ ಮಣಕ ಅಂತ ಹೇಳ್ತೀನಿ ಹಂಗಂತ. ಆದ ರೀತಿಯಾಗಿ ಅದನ್ನು ಗಿಣ್ಣದ ಹಾಲು ಕುಡಿಸಿದಾಗ ಅದರಲ್ಲಿ ದೇಹದಲ್ಲಿ ಒಂದು ಪೌಷ್ಟಿಕತೆ ಅಥವಾ ನಿರೋಧ ಶಕ್ತಿ ಬಂದು ಒಂದು ಒತ್ತಡ ತಡೆಯತಕ್ಕಂಥ ಶಕ್ತಿ ಬರ್ತದೆ. ಹಾಲನ್ನು ನಾವು ನೀವು ಹೇಳ್ದಂಗೆ ಈಗ ಒಮ್ಮೆಲೆ ನೀರು ಕುಡಿಸ್ಬಿಡೋದು ಜಾನುವಾರುಗಳಿಗೆ, ಆ ಥರ ಮಾಡಿದಾಗ ಏನಾಗುತ್ತೆ, ದೇಹದ ಮೇಲೆ ಇನ್ನೂ ಒತ್ತಡ ಬಿದ್ದ ಹಾಗೆ ಅದನ್ನು 2-3 ಪ್ರಮಾಣದಲ್ಲಿ ಭಾಗದಲ್ಲೇ ಕೊಡಬೇಕಾಗ್ತದೆ. ನೀವು ಯಾವಾಗ ಒಂದು ಇನ್ನೂ ದೊಡ್ಡ ಕರುಗಳಿದ್ದರೆ ನೀರಿನ ಪ್ರಮಾಣ ಜಾಸ್ತಿ ಮಾಡಬೇಕು, ತಂಪಾದ ನೀರಿನ ಪ್ರಮಾಣ ಮಾಡಬೇಕು. ಆದಷ್ಟು ಅವುಗಳನ್ನು ಬೇಸಿಗೆಯಲ್ಲಿ ಹೊರಗಡೆ ಬಿಡಲಾರ್ದಂಗೆ ಗಿಡದ ನೆರಳಿಗೆ ಅಥವಾ ಶೆಡ್ ಒಳಗಡೆ ಮೇಯಿಸಬೇಕಾಗ್ತದೆ. ಇನ್ನೊಂದು ಕರುಗಳಿಗೆ ಒಂದು ಭೇದಿ ಜಾಸ್ತಿ ಇರ್ತದೆ, ಭೇದಿನೂ ಜಾಸ್ತಿ ಇರ್ತದೆ. ಈ ಭೇದಿ ಈ ಕಡೆ ವಾತಾವರಣದ ಒತ್ತಡ ಬಿಸಿಲಿನ ಒತ್ತಡ ಇವೆಲ್ಲ ಸೇರಿ ಏನಾಗ್ತದೆ, ಕರುಗಳಲ್ಲಿ ಸಾವು ಸಂಭವನೆ ಜಾಸ್ತಿ ಇರ್ತದೆ. ಹೀಗಾಗಿ ಅವನ್ನ ಆದಷ್ಟು ನಮಗೆ ತಂಪು ವಾತಾವರಣದಲ್ಲಿ ಆಮೇಲೆ ಪಶುವೈದ್ಯರಿಗೆ ತೋರಿಸಿ ಭೇದಿ ಅಥವಾ ಕೆಲವು ಸಾಂಕ್ರಾಮಿಕ ರೋಗಗಳು ಇರ್ತವೆ, ಭೇದಿ ಇರ್ತದೆ, ಅದರಲ್ಲಿ ಚರ್ಮದ ರೋಗಗಳು ಕಂಡು ಬರ್ಬೋದು. ನಾವು ಚರ್ಮದಲ್ಲಿ ಇದಾಗೋದಾಗಲಿ ಸುಡೋದಾಗಲಿ ಆ ಥರ ಬೇರೆ ಬೇರೆ ಇದು ಕಂಡು ಬರ್ತದೆ. ಅದನ್ನು ಸೂಕ್ತವಾದ ಒಂದು ಪಶುವೈದ್ಯರನ್ನು ಕಂಡು ಅದಕ್ಕೊಂದು ಚಿಕಿತ್ಸೆ ಕೊಡಿಸೋದು ಬಹಳ ಒಂದು ಉತ್ತಮ ಅಂತ. ಈಗ ಇನ್ನೊಂದು ಪ್ರಮುಖವಾದದ್ದು ಕುರಿ ಸಾಕಾಣಿಕೆದಾರರು. ಕುರಿ ಸಾಕಾಣಿಕೆದಾರರು ಊರಿಂದ ಊರಿಗೆ ಹೊಲದಿಂದ ಹೊಲಕ್ಕೆ ಓಡಾಡ್ತಿರ್ತಾರೆ ಕುರಿಗಳನ್ನು ತಗೊಂಡು. ಅಲ್ಲಿ ಕುರಿ ಹಿಂಡಲ್ಲಿ ಒಂದಿಷ್ಟು ಕುರಿಗಳು ದಾರಿಯಲ್ಲಿ ಹಂಗೆ ಇಳಿದು ಬಿಡ್ತಿರ್ತವೆ, ಮರಿ ಹಾಕ್ತಿರ್ತವೆ. ಇವರು ಏನು ಎಚ್ಚರಿಕೆಯನ್ನು ತಗೋಬೇಕು ವಿಶೇಷವಾಗಿ ಬೇಸಿಗೆಯಲ್ಲಿ? ಬೇಸಿಗೆಯಲ್ಲಿ ಕುರಿ ವಲಸೆಗಾರರು ಹೋಗೋದು ಆದಷ್ಟು ಒಂದೂರಿಂದ ಅವರಿಂದ ನೀವು ನೋಡ್ತಿರ್ತೀರಿ. ಎಲ್ಲಿ ಈ ಸಿಂಧು ನೀರಲ್ಲಿ ಹಂಗೆ ತೇಗ್ತಾ ಇರ್ತವೆ, ಹಂಗೆ ಹೋಗ್ತಾ ಇರ್ತಾರೆ, ಹಂಗೆ ಹೋಗ್ತಿರ್ತಾರೆ, ರೋಡ್ ಬದಿ ಹೋಗ್ತಿರ್ತಾರೆ. ಆಮೇಲೆ ನಾವು ರೋಡಲ್ಲಿ ಟಾರ್ ಹೊಡೆದಾಗ ಇನ್ನೂ ಕಾಲುಗಳಿಗೆ ಬಿಸಿ ಜಳ ಜಾಸ್ತಿ ಆಗ್ತದೆ. ಹೀಗಾಗಿ ಕುರಿಗಾರಲ್ಲೇ ಒಂದು ಮನವಿ ಏನಂದ್ರೆ, ಆದಷ್ಟು ಬೇಸಿಗೆ ಕಾಲದಲ್ಲಿ ವಲಸೆಯನ್ನು ಕಡಿಮೆ ಮಾಡಿಬಿಡ್ರಿ, ಕಡಿಮೆ ಮಾಡ್ರಿ. ಯಾಕಂದ್ರೆ ಹೊಲಗಳು ಸಿಗ್ತವೆ ಆದಷ್ಟು, ಅಲ್ಲಿ ಯಾವುದು ಕಟಾವು ಇದು ಎಲ್ಲ ಆಗಿರ್ತದೆ ಹೊಲದಲ್ಲಿ. ಆದಷ್ಟು ನೀವು ವಲಸೆಯನ್ನು ಕಡಿಮೆ ಮಾಡಿ, ಇಲ್ಲಪ್ಪ ನಾವು ವಲಸೆ ಹೋಗಬೇಕಾಗಿತ್ತು ಅಂದರೆ ನೀವು ಆದಷ್ಟು ಬೆಳಗ್ಗೆ ವಾತಾವರಣದಲ್ಲಿ 10 ಗಂಟೆ ಒಳಗಡೆ ಅವನು ಕರ್ಕೊಂಡು ಹೋಗೋದು, ಸಾಯಂಕಾಲ 4 ಗಂಟೆ 5 ಗಂಟೆ ಆದಮೇಲೆ ಕರ್ಕೊಂಡು ಹೋಗೋದು. ಕೆಲವೊಬ್ಬರು ರಾತ್ರಿ ಹೋಗ್ತಿರ್ತಾರೆ. ಆದಷ್ಟು ಜೋಕೆ ನಾವು ಕೆಲವು ನಮ್ಮ ಎದುರಲ್ಲೇ ನೋಡಿದ್ದೀವಿ, ಈ ಗಾಡಿಗಳು ಬರ್ತಿರ್ತವೆ ಇದು ಬರ್ತಿರ್ತವೆ, ಆದಷ್ಟು ಒಂದು ಎಚ್ಚರಿಕೆಯಿಂದ ರೋಡನ್ನು ದಾಟೋದಾಗಲಿ ಬಹಳ ನೋಡಿದೆ. ಅದನ್ನು ಒಂದು ಎಚ್ಚರಿಕೆಯಿಂದ ನೋಡಿಕೊಂಡು ತಂಪಾದ ಹೊತ್ತಿನಲ್ಲಿ ವಲಸೆ ಹೋಗೋದು ಬಹಳ ಉತ್ತಮ. ಆಮೇಲೆ ಅವಾಗ ಸರಿಯಾದ ಲಸಿಕೆಗಳನ್ನು ಹಾಕ್ಸ್ಬೇಕಾಗ್ತಾರೆ. ಈಗ ನಾವು ಬೇಸಿಗೆಗಾಲದ ಬಂದಾಗ ನಮ್ಗೆ ET ಅಂತ ಬರ್ತವೆ, ಆ ಕುರಿಗಳಿಗೆ ಅವಕ್ಕೆಲ್ಲ ಜಂತುನಾಶಕ ಔಷಧ ಕುಡಿಸೋದು, ಪ್ರತಿಯೊಂದು 3 ತಿಂಗಳಿಗೆ ಮಾತ್ರ ಜಂತುನಾಶಕ ಔಷಧ ಕುಡಿಸಲೇಬೇಕಾಗುತ್ತೆ. ಇದರಿಂದ ಒಂದು ಆರೋಗ್ಯವಾಗಿರ್ತವೆ. ಆಮೇಲೆ ನೀರು ಎಲ್ಲಿರ್ತದೆ ಅದೊಂದು ನೋಡ್ಬೇಕಾಗ್ತದೆ. ಈ ವಲಸೆಗಾರರಿಗೆ ಕುರಿಗಳಿಗೆ ನೀರಿನೊಂದು ಅನುಕೂಲ ನೋಡಬೇಕಾಗ್ತದೆ. ಅವ್ರು ನೀರು ಎಲ್ಲಿ ಸಿಗ್ತವೆ ಇದು ಮಾಡ್ತವೆ, ಆ ಒಂದು ಶುದ್ಧವಾದ ನೀರನ್ನು ಕುಡಿಸೋದಕ್ಕೆ ಅವರು ಪ್ರಯತ್ನ ಮಾಡಬೇಕಾಗ್ತದೆ. ಮಧ್ಯಾಹ್ನ 1 ಗಂಟೆ ಸುಮಾರು ಸುಡು ಬಿಸಿಲಿರ್ತದೆ ನಿಮಗೆ, ಆದಷ್ಟು ಗಿಡದ ನೆರಳು ಎಲ್ಲಿರ್ತದೆ ಅಲ್ಲಿ ಮಾತ್ರ ನಿಲ್ಲಿಸೋದು ಬಹಳ ಮುಖ್ಯ. ಈ ರೀತಿ ಆಮೇಲೆ ಕೆಲವು ಮರಿ ನೀವು ಹೇಳಿದ ಹಾಗೆ ಮರಿ ಹಾಕೋಗಿರ್ತವೆ, ಅದಗಳನ್ನು ಅವನ್ನ ಮರಿ ಹಾಕೋ ಆದಷ್ಟು ಅವನ್ನ ನಾವು ಎಲ್ಲಾದರೂ ಶೆಡ್ ಮಾಡಿದರೆ ಶೆಡ್ಡಲ್ಲೇ ಬಿಡಬೇಕಾಗ್ತದೆ, ಇದು ಮಾಡಿದರೆ ಗಿಡದ ಕೆಳಗಡೆ ಅಲ್ಲೇ ಅವನ್ನ ನಿರ್ವಹಿಸಬೇಕಾಗ್ತದೆ. ಕರು ಹಾಕಿದ ತಕ್ಷಣ ನಿರ್ವಹಣೆ ಬಹಳ ಮುಖ್ಯ. ಈಗ ಕರು ಎಮ್ಮೆಗಳಿರ್ಬೋದು ಆಕಳುಗಳಿರ್ಬೋದು ಕರು ಹಾಕ್ತವೆ ಬೇಸಿಗೆಯಲ್ಲಿ, ಬೇಸಿಗೆಯಲ್ಲಿ ಆಗ್ತದೆ. ಬೇಸಿಗೆಯಲ್ಲಿ ಕರು ಹಾಕಿದಾಗ ಅವುಗಳನ್ನ ಜೀವಂತವಾಗಿ ಉಳಿಸಿಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ಹೌದು. ಕೊನೆದಾಗಿ ಏನು ಹೇಳ್ತೀರಿ ನಮ್ಮ ಜಾನುವಾರು ಸಾಕಾಣಿಕೆದಾರರಿಗೆ? ಜಾನುವಾರು ಸಾಕಣದ್ರೆ ಈಗ ಇವನ್ನು ನಾವು ಪಕ್ಷಿಗಳನ್ನು ನಾವು ಹಿಡಿಬೇಕಾಗ್ತದೆ, ಪ್ರಾಣಿ ಪಕ್ಷಿಗಳು ಕೋಳಿಗಳು ಪಕ್ಷಿಗಳು ಇದೆ. ನಾವೇನ್ ಮಾಡ್ತೀವಿ, ನಮ್ಮ ಆಫೀಸಲ್ಲಿ ಈಗ ಕೆಲವೊಂದು ನೀರಿನ ತೊಟ್ಟಿ ಟೈಪ್ ಮಾಡಿಟ್ಟಿದ್ದೀವಿ. ಆದಷ್ಟು ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದ್ರೆ, ಸಾಧ್ಯವಾದಷ್ಟು ನಿಮ್ಮ ಮನೆ ಸುತ್ತಮುತ್ತ ಇದಾಗಲಿ ತೊಟ್ಟಿಗಳು, ನೀರಿನ ತೊಟ್ಟಿಗಳಾಗಲಿ, ನೀರಿಂದ ಇದಾಗಲಿ, ಸಣ್ಣ ಸಣ್ಣ ಹೊಳೆಗಳನ್ನ ಮಾಡಿಟ್ಟಿರಿ. ಬೇರೆ ಇದರಲ್ಲಿ ಅಂತೂ ಹಳ್ಳಿಗಳಲ್ಲಿ ಕೂಡ ಇದು ಮಾಡಿಟ್ಟಿರ್ತಾರೆ. ಆ ರೀತಿಯಾಗಿ ಜಾನುವಾರುಗಳಿಗೆ ಯಾವಾಗ ನೀರು ಬೇಕಾಗುತ್ತೆ ಹೇಳೋಕ್ಕಾಗೋದಿಲ್ಲ. ಹೀಗಾಗಿ ಅವು ಬಂದು ಎಲ್ಲ ಪಕ್ಷಿಗಳಾಗಲಿ ಪ್ರಾಣಿಗಳೆಲ್ಲ ಇದು ಮಾಡ್ತವೆ. ಆಮೇಲೆ ರೈತರಲ್ಲಿ ಆದಷ್ಟು ಜಾನುವಾರುಗಳನ್ನು ಬೆಳಿಗ್ಗೆ ಅಥವಾ ಸಾಯಂಕಾಲನೇ ಮೇಯಿಸಬೇಕಂತ ಅವ್ರು ಕೇಳ್ಕೊಳ್ತೀನಿ. ನೀವು ಆದಷ್ಟು ನಿಮ್ಮಲ್ಲಿ ಏನು ಸಾಧ್ಯವಾದಷ್ಟು ಸೌಲಭ್ಯ ಇದೆ, ತಟ್ಟುಗಳಲ್ಲಾಗಲಿ, ನೀರಿಂದ ತೊಳೆಯೋದಾಗಲಿ, ನೀರಿನ ಸಿಂಪರಣೆ ಮಾಡೋದಾಗಲಿ, ಶೆಡ್ ಮೇಲೆ ಹೊದಿಕೆ ಹಾಕೋದಾಗಲಿ, ಈ ರೀತಿಯ ಗಿಡಗಳನ್ನು ಬೆಳೆಸೋದ್ರಾಗಲಿ, ಗಿಡಗಳನ್ನು ಬೆಳೆಸೋದ್ರಿಂದ ಪರಿಸರನೂ ಇದಾಗ್ತದೆ, ನಮ್ಗೆ ತಂಪು ಇದು ಕೊಡ್ತದೆ ಎಲ್ಲ ರೀತಿಯಿಂದಾಗಿ. ಈ ರೀತಿಯಾದ ಒಂದು ಕ್ರಮಗಳನ್ನು ರೈತರು ತಗೊಂಡ್ರೆ ಹೈನುಗಾರಿಕೆ ಉದ್ಯಮದಲ್ಲಿ ಹಾಲಿನ ಉತ್ಪಾದನೆ ಬಹಳ ಮುಖ್ಯವಾಗಿರುತ್ತೆ. ಹೌದು, ಈ ರೀತಿಯಾಗಿ ಒಂದು ಬೇಸಿಗೆ ಕಾಲದ ನಿರ್ವಹಣೆ ಎಮ್ಮೆಗಳಲ್ಲಿ ಮುಖ್ಯವಾಗಿ ಬಹಳ ಬೇಸಿಗೆ ಒತ್ತಡ ಜಾಸ್ತಿ, ಮಿಶ್ರ ತಳಿಗಳಲ್ಲಿ ಒತ್ತಡ ಜಾಸ್ತಿ, ಅವುಗಳನ್ನು ಸರಿಯಾದ ಒಂದು ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲ ಇದ್ದರೆ ಫ್ಯಾನ್ಗಳನ್ನಾಗಲಿ ಗಿಡದ ನೆರಳಲ್ಲಿ ಕಟ್ಟೋದು, ಸರಿಯಾದ ಒಂದು ಪೌಷ್ಟಿಕ ಆಹಾರ ಕೊಡೋದು, ಯಾವುದೇ ಒಂದು ತೊಂದರೆ ಆದಲ್ಲಿ ತಕ್ಷಣ ಒಂದು ಪಶುವೈದ್ಯರನ್ನ ಅಥವಾ ಈಗ ಆಂಬ್ಯುಲೆನ್ಸ್ ಸೌಲಭ್ಯ ಕೂಡ ಇದೆ, ಮನೆ ಬಾಗಿಲಿಗೆ ಒಂದು ಸೌಲಭ್ಯ ಇದೆ 1962 ಅದನ್ನು ಕೂಡ ನಾವು ಕರೆಸಿ ಅದು ಸರಿಯಾದ ಒಂದು ಚಿಕಿತ್ಸೆ ಮಾಡಿ ಬೇಸಿಗೆಯಲ್ಲಿ ನಿರ್ವಹಣೆ ಮಾಡಿ ಯಾವುದೇ ಒಂದು ಉತ್ಪಾದನೆಯಲ್ಲಿ ಕುಂಠಿತವಾಗದಂತೆ ನೋಡಿಕೊಳ್ಳಲು ರೈತರಲ್ಲಿ ಮನವಿ ಮಾಡಿಕೊಳ್ಳಿ. ಒಳ್ಳೆಯದು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು, ಇದುವರೆಗೂ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ. ಜಾನುವಾರು ಸಾಕಾಣಿಕೆದಾರರು ವಿಶೇಷವಾಗಿ ಈ ಒಂದು ಏನು ಹೆಚ್ಚಪ್ಪ ಆಕಳುಗಳಿರ್ಬೋದು, ಜರ್ಸಿ ಆಕಳುಗಳು, ಆಡು ಮತ್ತು ಕುರಿ ಸಾಕಾಣಿಕೆದಾರರು ಬೇಸಿಗೆಯಲ್ಲಿ ನೀವು ಹೇಳಿದಂಥ ವಿಚಾರವನ್ನು ಗಮನಿಸಿ ಕಾಳಜಿನ ತೊಗೊಂಡ್ರೆ ಖಂಡಿತ ಯಾವುದೇ ಒಂದು ಹಾನಿಯಾಗದಂತೆ ಜಾನುವಾರುಗಳನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತು ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಡಿ ಶ್ರೀನಿವಾಸ ರಾವ್ ಶ್ರೀನಿವಾಸ ಮೂರ್ತಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸುವವರು ಡಾಕ್ಟರ್ ವಿಜಿ ಬಾವಲತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 1-2 ದಿನ ಅಲ್ಲಲ್ಲಿ ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 37-38 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24-25 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 71-74% ಮತ್ತು ಕನಿಷ್ಠ ಆರ್ದ್ರತೆ 32-36% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 2-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನ ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವ ಕೋಶಾವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂ ಆಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಕಟಾವು ಮಾಡಬೇಕು. ಇನ್ನು ರೈತ ಬಾಂಧವರಿಗೆ ತಿಳಿಪಡಿಸುವುದೇನೆಂದರೆ, ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರವನ್ನು ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸಿಡೋದ್ರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರಿಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಎಕರೆಗೆ 1 ಜೇನುಪೆಟ್ಟಿಗೆ ಇಡೋದ್ರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸಬಹುದು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಟೊಮ್ಯಾಟೋದಲ್ಲಿ ಎಲೆ ಮುಟುರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡನ್ನು 4 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 4-5 ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 ಮಿಲಿಲೀಟರ್ ಫರ್ಫನಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ. ಬರ್ಡ್ ಫ್ಲೂ ರೋಗದ ಲಕ್ಷಣಗಳು ಕಂಡುಬಂದರೆ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡದಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಿಸುವುದಲ್ಲದೆ ಕ್ರಮವಾಗಿ ಬೆದೆಗೆ ಬರಲು ಸಹಕಾರಿಯಾಗ್ತದೆ.

ಹಾಕಿದವರು ನಮ್ಮವರ ಹಣ್ಣು ಹಸಿ ತಾಳು ತಂದವರು ನಮ್ಮವರ ಸಿದ್ದಾಳ ತಂದವರು ನಮ್ಮವರ ಜೀವನ ಪೂಜೆಯ ಮಾಡಿದವರು ನಮ್ಮವರ ಸಿದ್ದಾಳ ತಂದವರು ನಮ್ಮವರ ಮೋಹಾರ ಮಾಡದ ಉದ್ದಾನ ಕಲ್ಲಿಗೆ ಮೋದ್ರಿಗೆ ಹಾಕಿದವರು ನಮ್ಮವರ ಮೋಹಾರ ಮಾಡದ ಉದ್ದಾನ ಕಲ್ಲಿಗೆ ಮೋದ್ರಿಗೆ ಹಾಕಿದವರು ನಮ್ಮವರ ಮೋಹಾರ ಮಾಡದ ಉದ್ದಾನ ಕಲ್ಲಿಗೆ ಮೋದ್ರಿಗೆ ಹಾಕಿದವರು ನಮ್ಮವರ ಮೋಹಾರ ಮಾಡದ ಉದ್ದಾನ ಕಲ್ಲಿಗೆ ಮೋದ್ರಿಗೆ ಹಾಕಿದವರು ನಮ್ಮವರ ಮೋದ್ರಿಗೆ ಹಾಕಿದವರು ನಮ್ಮವರ ಅಣ್ಣ ಮೂತ ಹಸು ಪಡೆದವರು ನಮ್ಮವರ ಮೋದ್ರಿಗೆ ಹಾಕಿದವರು ನಮ್ಮವರ ದೇಹ ಜಬಟ್ಟು ಬೆಳಗಾಳ ಹಾಗ ಮಾಡ್ಯಾಗ ಭಾಗ್ಯವ ಬೇಡಿದವರು ನಮ್ಮವರ ದೇಹ ಜಬಟ್ಟು ಭಾಗ್ಯವ ಬೇಡಿದವರು ನಮ್ಮವರ ಭಾಗ್ಯವ ಬೇಡಿದವರು ನಮ್ಮವರ ಹಣ್ಣು ಹಾಲು ಕರೆದವರು ನಮ್ಮವರ ಭಾಗ್ಯವ ಬೇಡಿದವರು ನಮ್ಮವರ ಹಾಲು ಕರೆದವರು ನಮ್ಮವರ ಭಾಗ್ಯವ ಬೇಡಿದವರು ನಮ್ಮವರ ಹಣ್ಣು ಹಾಲು ಕರೆದವರು ನಮ್ಮವರ ಕಲ್ಲ ಬಸವನ ಕಣ್ಣ ಬಿಡಿಸಿ ಹಾಲು ಕುಡಿದವರು ನಮ್ಮವರ ಕಲ್ಲ ಬಸವನ ಕಣ್ಣ ಬಿಡಿಸಿ ಹಾಲು ಕುಡಿದವರು ನಮ್ಮವರ ಹಾಲು ಕುಡಿದವರು ನಮ್ಮವರ ಹಣ್ಣು ಅಪಾಯ ತೊಳೆದವರು ನಮ್ಮವರ ಹಾಲು ಕುಡಿದವರು ನಮ್ಮವರ ಅಪಾಯ ತೊಳೆದವರು ನಮ್ಮವರ ಸ್ವಹಾತ ಬಸವನ ಬಾತು ಮೆರೆಸಿ ಪವಾಡ ಗೆದ್ದವರು ನಮ್ಮವರ ಸ್ವಹಾತ ಬಸವನ ಬಾತು ಮೆರೆಸಿ ಪವಾಡ ನಮ್ಮವರ ಸ್ವಹಾತ ಬಸವನ ಬಾತು ಮೆರೆಸಿ ಪವಾಡ ಗೆದ್ದವರು ನಮ್ಮವರ ಸ್ವಹಾತ ಬಸವನ ಬಾತು ಮೆರೆಸಿ ಪವಾಡ ಗೆದ್ದವರು ನಮ್ಮವರ ಪವಾಡ ಗೆದ್ದವರು ನಮ್ಮವರ ಇದರ ಪಡಿಯ ಕೊಲ್ಲೋ ಸೀಮೆ ಆಗ ಪವಾಡ ಗೆದ್ದವರು ನಮ್ಮವರ ಇದರ ಪಡಿಯ ಪಾವಡ ಗೆದ್ದವರು ನಮ್ಮವರ ಇದರ ಪಡಿಯ ಕೊಲ್ಲೋ ಸೀಮ್ಯಾಗ ಪಾವಡ ಗೆದ್ದರು ನಮ್ಮವರ ಇದರ ಪಡಿಯ ಕೊಲ್ಲೋ ಸೀಮ್ಯಾಗ ಪಡಿಯ ಕೊಲ್ಲೋ ಸೀಮ್ಯಾಗ ಹೌದು ಪಡಿಯ ಕೊಲ್ಲ ಬಸವಣ್ಣ ಪಡಿಯ ಕೊಲ್ಲೋ ಸೀಮ್ಯಾಗ ಪಡಿಯ ಕೊಲ್ಲ ಪಡಿಯ ಕೊಲ್ಲೋ ಸೀಮ್ಯಾಗ ಹೌದು ಪಡಿಯ ಕೊಲ್ಲ ಬಸವಣ್ಣ ಪಡಿಯ ಕೊಲ್ಲೋ ಸೀಮ್ಯಾಗ ನಿನ್ನ ಮ್ಯಾಲ ದಾಡೇವಪ್ಪ ನಿನ್ನ ಗುಡಿ ಜಳಗೈ ಹೇ ದಾಡೇವ ನಿನ್ನ ಮ್ಯಾಲ ದಾಡೇವಪ್ಪ ನಿನ್ನ ಗುಡಿ ಜಳಗೈ ದಾಡೇವ ನಿನ್ನ ಮ್ಯಾಲ ದಾಡೇವಪ್ಪ ನಿನ್ನ ಗುಡಿ ಜಳಗೈ ಹೇ ದಾಡೇವ ನಿನ್ನ ಮ್ಯಾಲ ದಾಡೇವಪ್ಪ ನಿನ್ನ ಗುಡಿ ಜಳಗೈ ದಾಡೇವ ಹಾಡೇ ಹಾಡೇ ಕರದೇವಪ್ಪನ ಹಾಲೇನಂತ ದೇವರನ ಹಾಡೇ ಹಾಡೇ ಕರದೇವಪ್ಪನ ಹಾಲೇನಂತ ದೇವರನ ಕೋಗೆ ಕೋಗೆ ಕರದೇವಪ್ಪನ ಒಪ್ಪಂದ ಹಾಕದ ಹಾಗ ಚಿನ್ನ ಕೋಗೆ ಕೋಗೆ ಕರದೇವಪ್ಪನ ಒಪ್ಪಂದ ಹಾಕದ ಹಾಗ ಚಿನ್ನ ಟೊಳ್ಳಿನು ಮ್ಯಾಗಳ ಜೀವನ ಗುರುವೆ ಅನ್ನಾಲ್ ಹೇಗೆ ಮ್ಯಾಗಳ ಸೊಲ್ಲಯ್ಯ ಟೊಳ್ಳಿನ ಟೊಳ್ಳಿನ ಮ್ಯಾಗಳ ಜೀವನ ಗುರುವೆ ಅನ್ನಾಲೆಗೆ ಮ್ಯಾಗಳ ಸೊಲ್ಲಯ್ಯ ಟೊಳ್ಳಿನ ಸೊಲ್ಲೆ ಕರದೇವಪ್ಪನ ಮೆಲ್ಲ ಮೆಲ್ಲನೆ ಮಾತಾಡಿ ಸೊಲ್ಲೆ ಕರದೇವಪ್ಪನ ಮೆಲ್ಲ ಮೆಲ್ಲನೆ ಮಾತಾಡಿ ಮಾತಾಡುವ ನನ್ನ ಮಾತಿನ ಗಿಣಿಯ ಯಾತಕ್ಕೆ ಸುಮ್ಮನೆ ಕುಳಿತಯ್ಯ ಮಾತಾಡುವ ನನ್ನ ಮಾತಿನ ಗಿಣಿಯ ಯಾತಕ್ಕೆ ಸುಮ್ಮನೆ ಕುಳಿತಯ್ಯ ಮಾತು ಮಾತಿಗೆ ಸಹಾಗಿ ಬಂದರೆ ಏತೋ ಬೇರೆಯ ಲಿಂಗಾನ ಮಾತು ಮಾತಿಗೆ ಸಹಾಗಿ ಬಂದರೆ ಏತೋ ಬೇರೆಯ ಲಿಂಗಾನ ಮಾತು ಮಾತಿಗೆ ಸಾಗಿ ಬಂದರೆ ಏತೋ ಬೇರೆಯ ಲಿಂಗ